ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಬನ್ನಿ ಈಗ ಕೇಳೋಣ ಶೂನ್ಯ ಸಂತಾನ ಗಡ್ಡೆಗಳಿಂದ ಆಲೂಗಡ್ಡೆ ಬೆಳೆ ಉತ್ಪಾದನೆ ಈ ಕುರಿತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ HR ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 STD ಕೋಡ್ ಸಂಖ್ಯೆ 08172. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕೃಷಿರಂಗ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಶೂನ್ಯ ಸಂತಾನಗಡ್ಡೆಗಳಿಂದ ಆಲೂಗಡ್ಡೆ ಬೆಳೆಯ ಉತ್ಪಾದನೆ. ಇಷ್ಟು ವರ್ಷಗಳ ಕಾಲ ಹಾಸನ ಜಿಲ್ಲೆಯ ಕೃಷಿಕರು ಆಲೂಗಡ್ಡೆಯನ್ನು ಕೇವಲ ಅದನ್ನ ತಿನ್ನುವ ಉದ್ದೇಶದಿಂದ ಮಾತ್ರ ಬೆಳೀತಾ ಇದ್ರು, ಅಂತ ಅಂದರೆ ಅದನ್ನು ತಿನ್ನಲಿಕ್ಕೆ ಮಾರಾಟವನ್ನು ಮಾಡ್ತಕ್ಕಂಥದ್ದು. ಆದರೆ ನಮಗೆ ಬೆಳೀಲಿಕ್ಕೆ ಅಗತ್ಯ ಇದ್ದಂತಹ ಬಿತ್ತನೆ ಬೀಜ ಏನಿತ್ತೋ ಅದು ದೂರದ ಪಂಜಾಬ್ನಿಂದ ಬರಬೇಕಿತ್ತು. ಆದರೆ ಇತ್ತೀಚೆಗೆ ತೋಟಗಾರಿಕೆ ಇಲಾಖೆ, ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಇವರ ಪ್ರಯೋಗದ ಫಲವಾಗಿ ಇವತ್ತು ಬಿತ್ತನೆ ಬೀಜವನ್ನು ನಮ್ಮ ಕೃಷಿಕರೇ ಉತ್ಪಾದನೆಯನ್ನು ಮಾಡಿಕೊಳ್ಳುವಂತಹ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಬಹಳ ಆರಂಭದ ಕಾಲದಲ್ಲಿ ಇರೋದ್ರಿಂದ ಇದು ಈ ತಂತ್ರಜ್ಞಾನ ನಮ್ಮ ಕೃಷಿಕರಿಗೆ ಹೊಸದಾಗಿರೋದ್ರಿಂದ ಯಾವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಮಾಹಿತಿಯ ಕೊರತೆ ಇರುವಂಥದ್ದು. ಕಳೆದ ವರ್ಷ ಮತ್ತು ಈ ವರ್ಷ ಈಗಾಗಲೇ ನಮಗೆ ಏನು ಬಿತ್ತನೆ ಬೀಜ ಬೇಕೋ ಅದನ್ನು ಉತ್ಪಾದನೆ ಮಾಡಿಕೊಳ್ಳುವಂತಹ ಅನೇಕ ಪ್ರಯೋಗಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗಿದ್ದಾವೆ. ಕಳೆದ ವರ್ಷ ಉತ್ಪಾದನೆ ಮಾಡಿದಂತಹ ಬಿತ್ತನೆ ಬೀಜವನ್ನು ಈ ವರ್ಷದಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಾವು ಬಳಕೆಯನ್ನು ಮಾಡಿದ್ವಿ. ಈಗ ಮುಂಗಾರು ಹಂಗಾಮಿನಲ್ಲಿ ಬಂದಿರುವಂತಹ ಬಿತ್ತನೆ ಬೀಜವನ್ನು ಮತ್ತೆ ಮುಂದಿನ ಮುಂಗಾರು ಹಂಗಾಮಿಗೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುವಂತಹ ಒಂದು ಸವಾಲು ನಮ್ಮ ಮುಂದೆ ಇದೆ. ಇದು ಹೊಸ ತಂತ್ರಜ್ಞಾನ ಆಗಿರುವ ಕಾರಣದಿಂದಾಗಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಸಮಸ್ಯೆ. ಅದೇ ರೀತಿ ನಾವು ಮುಂಗಾರಿನಲ್ಲಿ ಬಿತ್ತನೆ ಬೀಜವನ್ನು ಬಳಕೆಯನ್ನು ಮಾಡಬೇಕು ಅಂತ ಹೇಳಿದರೆ ಹಿಂಗಾರಿನಲ್ಲಿ ಅದನ್ನು ಬೆಳೆದುಕೊಳ್ಬೇಕಾಗುತ್ತೆ. ಹಿಂಗಾರಿನಲ್ಲಿ ಬೆಳೆಯುವಂತಹ ಬಿತ್ತನೆ ಬೀಜವನ್ನು ಮುಂಗಾರಿನಲ್ಲಿ ನಮ್ಮ ಕೃಷಿಕರು ಬೆಳೆದಿರ್ತಾರೆ. ಈ ನಿಟ್ಟಿನಲ್ಲಿ ಈ ಹಿಂಗಾರು ಹಂಗಾಮು ಈಗಾಗಲೇ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಈ ಶೂನ್ಯ ಸಂತಾನ ಗಡ್ಡೆಗಳಿಂದ ಆಲೂಗಡ್ಡೆ ಬೆಳೆಯನ್ನು ಹೇಗೆ ಉತ್ಪಾದನೆಯನ್ನು ಮಾಡುವಂಥದ್ದು, ಬಿತ್ತನೆ ಬೀಜಗಳನ್ನು ಹೇಗೆ ಉತ್ಪಾದನೆಯನ್ನು ಮಾಡುವಂಥದ್ದು, ಬಿತ್ತನೆ ಬೀಜಗಳನ್ನು ಹೇಗೆ ಶೇಖರಣೆಯನ್ನು ಮಾಡುವಂಥದ್ದು ಮತ್ತು ಬಳಕೆಯನ್ನು ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ತೇವೆ. ಈಗಾಗಲೇ ಬಿತ್ತನೆ ಬೀಜಗಳನ್ನು ಈ ಶೂನ್ಯ ಸಂತಾನ ಗಡ್ಡೆಗಳಿಂದ ಬೆಳೆದಿರುವಂತಹ ಕೃಷಿಕರು ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ಳಬಹುದು. ತಮಗಿರ್ತಕ್ಕಂತಹ ಸಮಸ್ಯೆಗಳು, ಗೊಂದಲಗಳು, ಅವುಗಳನ್ನು ಕೂಡ ಬಗೆಹರಿಸಿಕೊಳ್ಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾದಂತಹ ಡಾಕ್ಟರ್ HR ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಸಂವಾದ ಮಾಡಬೇಕು, ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ನೀವು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಒಮ್ಮೆ ಹೇಳ್ತೇನೆ. 246-289 ಮತ್ತೊಂದು ಸಂಖ್ಯೆ 245-258 ಇನ್ನೊಂದು ಸಂಖ್ಯೆ ಇದೆ 295-528 STD ಕೋಡ್ ಸಂಖ್ಯೆ 08172 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಇವತ್ತಿನ ಸಂವಾದದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು. ಸರ್ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಈಗೇನು ಶೂನ್ಯ ಸಂತಾನ ಗಡ್ಡೆಗಳಿಂದ ಆಲೂಗಡ್ಡೆ ಬೆಳೆ ಉತ್ಪಾದನೆ ಆಗಿದೆಯಲ್ಲ, ಈ ಮುಂಗಾರು ಹಂಗಾಮಿನಲ್ಲಿ ಅದರ ಅನುಭವಗಳು ಹೇಗಿತ್ತು, ಈಗ ಏನು ಮಾಡಬೇಕಾಗುತ್ತೆ ನಮ್ಮ ಕೃಷಿಕರು? ಹೌದು ಸರ್, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಾಸನ ಜಿಲ್ಲೆನಲ್ಲಿ ಆಲೂಗೆಡ್ಡೆ ಒಂದು ವಾಣಿಜ್ಯ ಬೆಳೆ, ಜೊತೆಗೆ ಭಾವನಾತ್ಮಕ ಬೆಳೆನೂ ಸಹ ಹೌದು. ಹಿಂದೆ ನಾವೆಲ್ಲ ಆಲೂಗೆಡ್ಡೆಯನ್ನು ನಮ್ಮ ಹಾಸನ ಜಿಲ್ಲೆನಲ್ಲಿ ಒಟ್ಟಾರೆಯಾಗಿ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಆಲೂಗೆಡ್ಡೆಯನ್ನು ಬೆಳೀತಾ ಇದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಆಲೂಗೆಡ್ಡೆ ಪ್ರದೇಶ ತುಂಬ ಕಡಿಮೆಯಾಗಿದೆ. ಈಗ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ನೋಡಿದರೆ ನಾವು ಸುಮಾರು 10,000-12,000 ಹೆಕ್ಟೇರ್ಗೆ ಈಗ ಒಟ್ಟಾರೆ ಬೆಳೆ ಪ್ರದೇಶ ಬಂದು ನಿಂತಿದೆ. ಅಲ್ಲಿ ಕಾರಣಗಳು ನಾನಾ ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದಂತಹ ಕಾರಣ ನಮಗೆ ಬಿತ್ತನೆ ಬೀಜ ನಮಗೆ ಸಮಯಕ್ಕೆ ಸರಿಯಾಗಿ ಸಿಗದಿರುವಂಥದ್ದು, ಅದರ ಜೊತೆಗೇನೆ ಆ ಬೀಜದ ಕ್ವಾಲಿಟಿ ನಮಗೆ ಸರಿಯಾಗಿ ಇಲ್ಲದೇ ಇರುವಂಥದ್ದು. ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಬಿತ್ತನೆ ಬೀಜಕ್ಕಾಗಿ ಸಂಪೂರ್ಣವಾಗಿ ನಾವು ಬೇರೆ ರಾಜ್ಯಗಳನ್ನು ಅವಲಂಬನೆ ಮಾಡಿದ್ದೇವೆ. ನಾವೀಗ ಸೊ ಉತ್ತರ ಭಾರತದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಇನ್ನಿತರ ರಾಜ್ಯಗಳನ್ನು ನಾವು ಬಿತ್ತನೆ ಬೀಜಕ್ಕಾಗಿ ಅವಲಂಬನೆ ಮಾಡಿದ್ದೇವೆ. ಅಲ್ಲಿ ಏನು ಬಿತ್ತನೆ ಬೀಜಗಳನ್ನ ನಮಗೆ ಸರಬರಾಜು ಮಾಡ್ತಾರೆ ಆ ಬೀಜಗಳನ್ನ ನಾವಿಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಬಿತ್ತನೆ ಬೀಜಗಳನ್ನ ಉಪಯೋಗ ಮಾಡೋ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಅದು ಕ್ವಾಲಿಟಿ ಸಮಸ್ಯೆ, ಮತ್ತೆ ಅದರ ದರದ ಸಮಸ್ಯೆ, ಮತ್ತೆ ಅದು ನಮಗೆ ಸರಿಯಾಗಿ ಸಮಯಕ್ಕೆ ಸಿಗದಿರುವಂಥದ್ದು, ಮತ್ತೆ ಈ ರೀತಿ ಕಾರಣಗಳಿಂದ ನಮಗೆ ಅನೇಕ ಸಮಸ್ಯೆಗಳು ಉಂಟಾಗಿದೆ. ಮತ್ತೆ ಅದಕ್ಕೆ ಸ್ವಲ್ಪ ಗುಣಮಟ್ಟದ ಸರಿ ಇಲ್ಲಿರೋದ್ರಿಂದ ರೋಗ ರುಜಿನಗಳು ಜಾಸ್ತಿ ಬರ್ತದೆ ಅದಕ್ಕೆ. ಸೊ ಆ ನಿಟ್ಟಿನಲ್ಲಿ ನಾವುಗಳು ನಮ್ಮದೇ ಆದ ಪ್ರಯತ್ನವನ್ನು ಮಾಡಬೇಕಾಗಿದೆ ಇಂದಿನ ದಿನಗಳಲ್ಲಿ. ಸೊ ಅದಕ್ಕೆ ನಾನಾ ತಂತ್ರಜ್ಞಾನವನ್ನು ನಾವೇ ಹುಡುಕೊಳ್ಬೇಕಾಗಿದೆ ಈಗ. ಸೊ ಆ ಸಂದರ್ಭದಲ್ಲಿ ನಮಗೆ ಕಂಡಿಂತು ಒಂದು ನಮ್ಮ ಇಲಾಖೆ ಮತ್ತು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸೋಮನಳ್ಳಿ ಕಾವಲು ಮತ್ತು ನಮ್ಮ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಪೊಟೆಟೋ ಈ ಸಮಸ್ಯೆಗಳೆಲ್ಲ ಒಗ್ಗೂಡಿ ನಾವು ಅವರು ಒಂದು ವಿಯೆಟ್ನಾಂ ತಂತ್ರಜ್ಞಾನವನ್ನು ಇಲ್ಲಿ ಅಭಿವೃದ್ಧಿ ಮಾಡಿ ಇಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಬಳಕೆ ಮಾಡಿ ಆ ತಂತ್ರಜ್ಞಾನ ಏನಂತ ಹೇಳಿದರೆ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನ. ಇದೇನಂತ ಹೇಳಿದ್ರೆ ಯಾವುದು ಆಲೂಗೆಡ್ಡೆ ಈಗ ಬೆಳೆದಿರ್ತಾರೆ ಆ ಆಲೂಗೆಡ್ಡೆಯ ಎಪಿಕಲ್ ಸ್ಟೆಮ್ ಅನ್ನು ಉಪಯೋಗ ಮಾಡಿ ಅದರಲ್ಲಿ ಬಂದಂತಹ ಗಿಡಗಳಿಂದ ಸಸಿಗಳನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಅದನ್ನ. ಸೊ ಇದು ಅಂಗಾಂಶ ಆಲೂಗೆಡ್ಡೆಯ ಸಸಿಗಳಿವೆಲ್ಲ. ಸೊ ಹಿಂದೆನೂ ಸಹ ನಾವು ಪಂಜಾಬ್ನಲ್ಲಿ ಈಗೇನು ಬೀಜೋತ್ಪಾದನೆ ಆಗ್ತಾ ಇದೆ ಅಲ್ಲೂ ಸಹ ಬೇರೆ ತಂತ್ರಜ್ಞಾನದಿಂದ ಮೊಟ್ಟ ಮೊದಲಿಗೆ ಅವರು ಮೊದಲನೇ ಜನರೇಷನ್ ಅಂತ ನಾವೇನು ಹೇಳ್ತೀವಿ ಆ ಮೊದಲನೇ ಜನರೇಷನ್ನಲ್ಲಿ ಅವರು ಗಿಡಗಳನ್ನ ಉಪಯೋಗ ಮಾಡಿಕೊಂಡೇ ಗೆಡ್ಡೆಗಳನ್ನ ಉತ್ಪಾದನೆ ಮಾಡುವಂಥದ್ದು. ಆ ತಂತ್ರಜ್ಞಾನಕ್ಕೆ ನಾವು ಏರೋಪೋನಿಕ್ ತಂತ್ರಜ್ಞಾನ ಅಂತ ಕರಿತೀವಿ ನಾವು. ಆ ಏರೋಪೋನಿಕ್ ತಂತ್ರಜ್ಞಾನದಲ್ಲಿ ಅವರು ಕಂಟ್ರೋಲ್ಡ್ ಕಂಡೀಷನ್ನಲ್ಲಿ ಅಂದರೆ ಪಾಲಿ ಹೌಸ್ಗಳಲ್ಲಿ ಆ ಏರೋಪೋನಿಕ್ ತಂತ್ರಜ್ಞಾನದಿಂದ ಸಣ್ಣ ಸಣ್ಣ ಗೆಡ್ಡೆಗಳನ್ನ ಉತ್ಪಾದನೆ ಮಾಡಿಕೊಳ್ತಾರೆ. ಆ ಸಣ್ಣ ಸಣ್ಣ ಗೆಡ್ಡೆಯಿಂದ ನೆಕ್ಸ್ಟ್ ಅದನ್ನ ಫೀಲ್ಡ್ಗೆ ಹಾಕಿ ಅದನ್ನು ಸುಮಾರು 7 ಜನರೇಷನ್ 8 ಜನರೇಷನ್ವರೆಗೆ ಅದನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ 7ನೇ ಜನರೇಷನ್ ಅಥವಾ 8ನೇ ಜನರೇಷನ್ ಗೆಡ್ಡೆಗಳನ್ನ ನಮಗೆ ಸರಬರಾಜು ಮಾಡ್ತಾರೆ ಅವರು. ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಈಗ ನಾವು ನೇರವಾಗಿ ಗೆಡ್ಡೆಯಿಂದನೇ ಬೀಜವನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ ಈಗ. ಸೊ ನಾವೇನು ಈಗಾಗಲೇ ನಾವೆಲ್ಲ ಸಂಸ್ಥೆಗಳು ಒಗ್ಗೂಡಿ ಏನು ತಂತ್ರಜ್ಞಾನವನ್ನು ನೋಡಿ ಅದು ಯಾವಾಗ ನಮಗೆ ಸರಿಯಾಗಿ ಅನ್ನಿಸ್ತು ಇದು ಸಮರ್ಪಕವಾಗಿದೆ ನಮ್ಮ ರೈತರಿಗೆ ಈ ತಂತ್ರಜ್ಞಾನವನ್ನು ಕೊಡಬಹುದು ಇದರಿಂದ ಅವರು ಮುಂದಿನ ದಿವಸಗಳಲ್ಲಿ ಅವರು ಈ ಆಲೂಗೆಡ್ಡೆ ಬೀಜವನ್ನು ಈಗ ಹೇಗೆ ನಾವು ಬೇರೆ ಬೆಳೆಯಲ್ಲಿ ಬೀಜೋತ್ಪಾದನೆ ನಾವೇ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಳ್ತೀವಿ. ಉದಾಹರಣೆಗೆ ಶುಂಠಿ ಅದು ಗೆಡ್ಡೆ ಬೆಳೆ ಆದ್ರೂ ನಾವೇನು ಮಾಡ್ತೀವಿ ಒಳ್ಳೆ ಗೆಡ್ಡೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡಿ ನಂತರ ಅದನ್ನು ನಾವು ಬೀಜದ ಗೆಡ್ಡೆಯಾಗಿ ಉಪಯೋಗ ಮಾಡ್ತೀವಿ. ಅದೇ ರೀತಿ ನಾವು ಆಲೂಗೆಡ್ಡೆಯನ್ನು ಯಾಕೆ ನಾವು ಇದನ್ನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯದ ಭಾಗಗಳಲ್ಲಿ ಪ್ರಚಾರ ಮಾಡ್ಬೋದು ಅಂತ ಭಾವಿಸಿ ನಂತರ ನಾವು ಆ ತಂತ್ರಜ್ಞಾನವನ್ನು ಹೊರಗಡೆ ಈಗಾಗಲೇ ಕಳೆದ ವರ್ಷದಿಂದ ಹೊರಗಡೆ ಬಿಟ್ಟಿದ್ದೀವಿ. ಅದನ್ನು ಈಗಾಗಲೇ ಅನೇಕ ನರ್ಸರಿಗಳು ಈ ಗಿಡಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮ್ಮ ಲ್ಯಾಬ್ಗಳಿಂದ ಏನು ಟಿಶ್ಯೂ ಕಲ್ಚರ್ ಲ್ಯಾಬ್ ಇದೆಯಾ ಅಂಗಾಂಶ ಲ್ಯಾಬ್ ಏನಿದೆ ಆ ಲ್ಯಾಬ್ಗಳಿಂದ ಅವರು ಲ್ಯಾಬಿಂದ ಸಸಿಗಳನ್ನ ಪಡೆದು ನಂತರ ಅದನ್ನು ನರ್ಸರಿಗಳಲ್ಲಿ ಈಗ ಹೇಗೆ ನಾವು ತರಕಾರಿ ನರ್ಸರಿಗಳಿದೆ ನಮ್ಮಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಮ್ಮ ರೈತರುಗಳು ನೋಡಿರ್ತಾರೆ ಈಗಾಗಲೇ ಬೆಳೆಗಾರರು ನರ್ಸರಿಗಳನ್ನ ನೋಡಿದಾರೆ ಅವರು. ಅಂತಹ ನರ್ಸರಿಗಳಲ್ಲಿ ನಾವು ಸೊ ಕಾಯಿರ್ ಪಿತ್ತು ಮತ್ತು ಟ್ರೇಗಳನ್ನು ಉಪಯೋಗ ಮಾಡಿ ಗಿಡವನ್ನು ಅಭಿವೃದ್ಧಿ ಮಾಡ್ತಾರೆ ಅವರು. ಆ ಗಿಡಗಳನ್ನ ತಂದು ನಮ್ಮ ಜಮೀನಿನಲ್ಲಿ ಹಾಕಿ ನಾವು ಹೇಗೆ ಬೇರೆ ತರಕಾರಿ ಸಸಿಗಳನ್ನ ಹಾಕಿ ನಾಟಿ ಮಾಡಿ ಬೆಳಿತೀವಿ ಅದೇ ಪದ್ಧತಿಗಳ ಮೂಲಕ. ಮತ್ತು ಹೇಗೆ ನಾವು ಆಲೂಗೆಡ್ಡೆಗೆ ಅಂತರ ಆಗಲಿ ಅಥವಾ ಗೊಬ್ಬರಗಳಾಗಲಿ ಔಷಧಿಗಳಾಗಲಿ ನಾವು ಬಿತ್ತನೆ ಗೆಡ್ಡೆಗಳನ್ನ ಉಪಯೋಗ ಮಾಡಿಕೊಂಡು ಹೇಗೆ ಬೆಳೆಯನ್ನು ಬೆಳಿತೀವಿ ಅದೇ ಮಾದರಿಯಲ್ಲಿ ಆಲೂಗೆಡ್ಡೆ ಸಸಿಗಳನ್ನ ಉಪಯೋಗ ಮಾಡಿಕೊಂಡು ನಾವು ಬೆಳಿಬೋದು. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈಗಾಗಲೇ ನಮ್ಮ ಆಕಾಶವಾಣಿ ಮೂಲಕ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ ಆಲೂಗೆಡ್ಡೆ ಸಸಿಗಳಿಂದ ನಮ್ಮ ರೈತರು ಮುಂದೆ ಬಂದು ನೀವು ನಿಮ್ಮ ಗೆಡ್ಡೆಗಳನ್ನ ಬೀಜದ ಗೆಡ್ಡೆಗಳನ್ನ ನೀವೇ ಉಪಯೋಗ ಮಾಡಿಕೊಂಡು ನಂತರ ನೀವು ಆಲೂಗೆಡ್ಡೆ ಬೀಜೋತ್ಪಾದನೆಯು ನಮಗೆ ನಾವೇ ಅದರಲ್ಲಿ ಸ್ವಾವಲಂಬಿಗಳಾಗಿ ಬೇರೆ ರೀತಿ ಅವಲಂಬನೆ ಆಗದೆ ನಂತರ ಬೇಕಾದರೆ ಅದು ಮುಂದುವರೆದ ಭಾಗವಾಗಿ ನಾವು ನಮ್ಮ ಪಕ್ಕದ ಜಿಲ್ಲೆಗಳಿಗೆ ಪಕ್ಕದ ರಾಜ್ಯಗಳಿಗೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಕಳಿಸ್ಬೋದು, ನಾವೇ ಗೆಡ್ಡೆಗಳನ್ನ ಕಳಿಸ್ಬೋದು, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಇತ್ತೀಚೆಗೆ ಕಳೆದ ವರ್ಷದ ನಾವು ಇದೇ ಕಾಲದಲ್ಲಿ ಅಂದರೆ ಕಳೆದ ವರ್ಷದ ಚಳಿಗಾಲದಲ್ಲಿ ನಾವು ಮೊದಲಿಗೆ ರೈತರಿಗೆ ನಾವು ಈ ಸಸಿಗಳನ್ನ ಕೊಟ್ಟು ನಾವು ಅವಾಗ ರೈತರು ಸುಮಾರು ಒಂದು 50 ಜನ ರೈತರಿಗೆ ನಾವು ಪ್ರಾಯೋಗಿಕವಾಗಿ ಸಸಿಗಳನ್ನ ಕೊಟ್ಟಾಗ ರೈತರು ಚೆನ್ನಾಗಿ ಬೆಳೆದ್ರು, ಇಳುವರಿನೂ ಸಹ ಚೆನ್ನಾಗಿ ಬಂತು. ಆನಂತರ ಆ ಗೆಡ್ಡೆಗಳನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ, ಅತಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಲ್ಲ ನಾವು, ಕಡಿಮೆ ಪ್ರಮಾಣದಲ್ಲಿ ಅದನ್ನು ಶೇಖರಣೆ ಮಾಡಿ ನಮ್ಮ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ನಂತರ ಅದನ್ನು ನಾವು ಉಪಯೋಗ ಮಾಡಿದ್ವು. ಆಗ ರಿಸಲ್ಟ್ ಚೆನ್ನಾಗಿ ಬಂತು. ಸೊ ಆವಾಗ ನಮಗೆ ಅನ್ನಿಸ್ತು, ಓಕೆ ಈ ತಂತ್ರಜ್ಞಾನ ತುಂಬ ಚೆನ್ನಾಗಿದೆ, ಇದನ್ನು ನಮ್ಮ ರೈತರಿಗೆ ಕೊಡ್ಬೋದು ನಾವು, ನಮ್ಮ ರೈತರು ಈ ತಂತ್ರಜ್ಞಾನದಿಂದ ಅವರು ಸ್ವಾವಲಂಬಿಗಳಾಗ್ಬೋದು. ಈ ರೀತಿ ಯೋಚನೆ ಮಾಡಿ ನಾವು ಈ ಮುಂಗಾರಿನಲ್ಲಿ, ಈ ವರ್ಷದ ಮುಂಗಾರಿನಲ್ಲಿ ಸಾಕಷ್ಟು ಜನ ರೈತರಿಗೆ ನಾವು ಆಲೂಗೆಡ್ಡೆ ಸಸಿಗಳನ್ನ ಕೊಟ್ಟು ಸುಮಾರು ನಮ್ಮ ಇಲಾಖೆ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಸೋಮನಳ್ಳಿ ಕಾವಲ್ಲು, ನಮ್ಮ GIZ ಗ್ರೀನ್ ಇನ್ನೋವೇಷನ್ ಸೆಂಟರು, ಮತ್ತು ನಮ್ಮ ಸಿಪ್ಪು, ಈ 4-5 ಸಂಸ್ಥೆಗಳು ಒಟ್ಟುಗೂಡಿ ಸಾಕಷ್ಟು ರೈತರನ್ನ ಆಯ್ಕೆ ಮಾಡಿ ನಾವು ಆ ರೈತರಿಗೆ ಪ್ರಾಯೋಗಿಕವಾಗಿ ಮತ್ತು ಅವರಿಗೆ ಸಬ್ಸಿಡಿ ದರದಲ್ಲಿ ಸಸಿಗಳನ್ನ ಒದಗಿಸ್ತು. ಅವರಿಗೆ ಅವರಲ್ಲಿ ಸಾಕಷ್ಟು ಚೆನ್ನಾಗಿ ಉತ್ಪಾದನೆ ಮಾಡಿದರು. ನಾವು ಅನೇಕ ರೈತರು ತೋಟಗಳಿಗೆ ಗದ್ದೆಗಳಿಗೆ ಭೇಟಿ ನೀಡಿದ್ವು. ಭೇಟಿ ನೀಡಿ ನೋಡಿದಾಗ ಸಾಕಷ್ಟು ಖುಷಿಯಾಗಿದ್ದರು ಅವರು ರೈತರುಗಳು. ಏನಂತ ಹೇಳಿದ್ರೆ ಸುಮಾರು ನೀವು ಊಹಿಸಬಹುದು, 1 ಎಕರೆನಲ್ಲಿ ರೈತರ ಬೆಳೆದಿರುವಂತದ್ದು. ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ರವೀಶ್ ಅಂತ, ಸಲಗಾಮೆ ದೇವಿಯಿಂದ. ಅಂಗಾಂಶ ಕೃಷಿಯಲ್ಲಿ ಬೆಳೀತಾರಲ್ಲ ಸರ್. ಹೇಳಿ ರವೀಶ್. ಒಂದು ಗಿಡದಲ್ಲಿ ಎಷ್ಟು ಎಲ್ಡ್ ತೆಗಿಬಹುದು ಸರ್? ರವೀಶ್, ನಾವು ನೋಡಿರೋ ಪ್ರಕಾರ ಫೀಲ್ಡ್ ನಲ್ಲಿ ಈಗ ಸಲಗಾಮೆ ಭಾಗದಲ್ಲಿ ರೈತರು ಬೆಳೆದಿಲ್ಲ, ಆದ್ರೆ ಮೊಸಳೆಬಸಳ್ಳಿ ಭಾಗದಲ್ಲಿ ರೈತರು ಬೆಳೆದಿದ್ರು. ಮೊಸಳೆಬಸಳ್ಳಿ ದೇವೇಗೌಡರು ಅನ್ನೋ ರೈತರು ಬಹಳ ಚೆನ್ನಾಗಿ ಬೆಳೆದಿದ್ರು. ನಾನು ಅಲ್ಲಿ ಭೇಟಿ ನೀಡಿದ್ದೆ. ನೀವು ಊಹೆ ಮಾಡಬಹುದು ರವೀಶ್, ಸುಮಾರು 6 ಕುಂಟೆ ಜಮೀನಿನಲ್ಲಿ ಅವರು 25 ಚೀಲ ಆಲೂಗೆಡ್ಡೆನೆ ಬೆಳೆದಿದ್ರು. 6 ಕುಂಟೆ ಜಾಗದಲ್ಲಿ 25 ಚೀಲ ಅಂದ್ರೆ ನೀವು ಲೆಕ್ಕ ಹಾಕಿ, ಅಲ್ಲಿಗೆ 6 ಕುಂಟೆ ಜಾಗದಲ್ಲಿ 12 ಕ್ವಿಂಟಲ್ ಆಯ್ತು. ಅಲ್ಲಿಗೆ ನಿಮ್ದು 1 ಎಕರೆಗೆ ಆಲ್ಮೋಸ್ಟ್ 8x7 ಮಾಡಿ 12x7 84 ಸುಮಾರು 84 ಕ್ವಿಂಟಲ್ ಅಂದ್ರೆ 8.5 ಟನ್ ಆಲೂಗೆಡ್ಡೆನ 1 ಎಕರೆಯಲ್ಲಿ ಬೆಳಿಬಹುದು ನಾವು. ಸೊ ಈಗ ಬಿತ್ತನೆಗೆಡ್ಡೆ ಹಾಕ್ಬೋದು ಅದನ್ನ. ಈಗ ರವೀಶ್, ನಾವು ನೋಡಿರೋ ಪ್ರಕಾರ ಎಲ್ಲಾ ರೈತರು ಯಾರು ಬೆಳೆದಿದ್ರು ಅವ್ರ ತೋಟದಲ್ಲಿ ಅಂಗಾಂಶ ಏನು ಗಿಡಗಳು ಹಾಕಿದ್ರು ಅವರು ಸುಮಾರು ಕನಿಷ್ಠ 8 ಗೆಡ್ಡೆಗಳಿಂದ ಗರಿಷ್ಠ 18 ಗೆಡ್ಡೆವರೆಗೆ ಬಂದಿದೆ ಅದು. ಸೊ 1 ಗಿಡದಿಂದ ಸೊ ಅದರಿಂದ ಇಳುವರಿ ಸುಮಾರು 8.5 ಟನ್ ಅವರೇಜ್, 8 ಟನ್ ಅಂತೂ 1 ಎಕರೆಯಿಂದ ಪಡಿಬಹುದು ನಾವು. ಈಗ ಅರ್ಧ ಕೆಜಿಯಿಂದ 3/4 ಕೆಜಿ ಇಟ್ಕೋಬಹುದಲ್ಲ ಸರ್? 3/4 ಕೆಜಿ ಅಥವಾ ಒಂದೊಂದು ಗೆಡ್ಡೆ 800-900 ಗ್ರಾಮ್ ಸಕ ಬಂದಿದೆ ಅಷ್ಟು ಗಿಡಗಳದ್ದು, ಒಂದು ಗಿಡದ್ದು. ಸೊ ಬಹಳ ಚೆನ್ನಾಗಿದೆ ರವೀಶ್, ನೀವು ಚೆನ್ನಾಗಿ ಬೆಳಿಬಹುದು. ಈಗ ನಾವು ಈ ವರ್ಷ ನಮ್ಮ ಇಲಾಖೆಯಿಂದ ಸಹ ಇದಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಒಂದು ಪ್ಯಾಕೇಜ್ನ 1 ಎಕರೆಗೆ ಸ್ವಲ್ಪ ದುಡ್ಡು ಕೊಡ್ಲಿಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಮತ್ತೆ ಘೋಷಣೆ ಮಾಡ್ತಾ ಇದ್ದೀವಿ. ಅದರಿಂದ ಈಗ ನಿಮ್ಮ ಭಾಗದಲ್ಲಿ ರವೀಶ್, ನಮ್ಮ ಇಲಾಖೆನ ಸಂಪರ್ಕ ಮಾಡಿ ನಿಮ್ಮ ಭಾಗದಲ್ಲಿ ಯಾರೆಲ್ಲ ರೈತರುಗಳು ಒಳ್ಳೆ ರೈತರುಗಳಿದ್ದಾರೆ, ಒಂದು ನಮಗೆ ಜಾಸ್ತಿ ಬೇಡ, ಒಂದು 8-10 ಜನ ರೈತರು ನಿಮ್ಮ ಸ್ನೇಹಿತರುಗಳು ಒಳ್ಳೆ ಬೇಸಾಯ ಮಾಡೋ ನೀವು ಸೆಲೆಕ್ಟ್ ಮಾಡ್ಕೊಂಡು ಬಂದರೆ ನಿಮಗೆ ಗಿಡಗಳನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಕಳೆದ ಮುಂಗಾರು ಹಂಗಂಲಿ ಏನು ಗೆಡ್ಡೆಗಳು ಉತ್ಪಾದನೆ ಆಗಿದೆಯಲ್ಲ, ಆ ಗೆಡ್ಡೆಗಳನ್ನು ಕೊಡ್ತೀವಿ ನಿಮಗೆ. ಸೊ ನೀವು ಎರಡದ್ದು ಫಲಿತಾಂಶ ನೋಡಬಹುದು ನೀವು. ಮತ್ತೆ ಮುಂದಿನ ಸೀಸನ್ಗೆ, ಮುಂದಿನ ಮುಂಗಾರಿಗೆ ನೀವೇ ಬೆಳೆದಂತ ಗೆಡ್ಡೆಗಳನ್ನ ನೀವೇ ಉಪಯೋಗ ಮಾಡ್ಕೊಳ್ಬಹುದು, ನೀವು ಮಾರ್ಕೆಟ್ಗೆ ಹೋಗೋದು ಬೇಕಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ 1-8 ಜನ ರೈತರು ಒಗ್ಗೂಡಿ ಬನ್ನಿ, ನಿಮಗೆ ನಾವು ಗಿಡ ಮತ್ತೆ ಗೆಡ್ಡೆನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನೀವು ಅದನ್ನು ಬೆಳೆದು ನೀವು ಪ್ರಯತ್ನ ಪಟ್ಟು ನಿಮ್ಮ ಭಾಗಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ಬೋದು ನೀವು. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ರವಿ. ಧನ್ಯವಾದ ಹರೀಶ್ ಕರೆ ಮಾಡೋದಕ್ಕಾಗಿ. ಸರ್, ಮುಂದಿನ ಕರೆಗೆ ಹೋಗುವ ಮುನ್ನ ಈಗ ತಾವ್ ಹೇಳಿದ್ರಿ ಒಂದು ಗಡ್ಡೆಯಲ್ಲಿ ಸುಮಾರು 800-900 ಗ್ರಾಂ ವರೆಗೂ ಬಂದಿದೆ ಅಂತ ಹೇಳಿ. ಹೌದು. ಈ ಶೂನ್ಯ ಸಂತಾನದ ಗಡ್ಡೆಗಳನ್ನ ಬಳಕೆ ಮಾಡಿದ ಕಾರಣಕ್ಕಾಗಿ ಇಷ್ಟು ಬಂದಿದೆಯೋ ಹೇಗೆ ಅಂತ. ಹೌದು, ಅದು ಏನಾಗ್ತಿದೆ, ನಾವು ಗಿಡದಿಂದ ಬೆಳೆದಿದ್ದು ಏಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಬೆಳೆ ಆಗಲಿ ಅದು ನಾವು ಮೊದಲನೇ ಸಂತಾನ ಅಥವಾ ಗಿಡದಿಂದ ಬೆಳೆದ್ರೆ ಅದ್ರದ್ದು ರೆಸಿಸ್ಟೆನ್ಸ್ ಪವರ್ ಇರ್ತದಲ್ಲ, ಅದ್ರದ್ದು ಶಕ್ತಿ ಏನಿದೆ, ಉತ್ಪಾದನಾ ಶಕ್ತಿ ಜಾಸ್ತಿ ಇರ್ತದೆ ಅದರಲ್ಲಿ. ಆ ಉತ್ಪಾದನಾ ಶಕ್ತಿ ಜಾಸ್ತಿ ಇರೋದ್ರಿಂದ ಇಳುವರಿ ಜಾಸ್ತಿ ಕೊಡ್ತದೆ, ಉತ್ಪಾದನೆ ಮತ್ತೆ ಉತ್ಪಾದಕತೆ ಅದರದ್ದು ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ ಅದು. ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಚಂದ್ರು ಮಾತಾಡಿ. ಚಂದ್ರು ಸರ್, ಅಂಗಾಂಶ ಆಲೂಗೆಡ್ಡೆ ಒಂದು ಹಾಕಿದೆ ಸರ್. ರೇಡಿಯೋಯಿಂದ ದೂರ ಬಂದು ಮಾತಾಡಿ ಚಂದ್ರು. ಆಲೂಗೆಡ್ಡೆ ಹಾಕಿದೆ ಸರ್ ಒಂದ್ ಕಂಡ್ಗೆ. ಎಲ್ಲಿ ಹಾಕಿದ್ರಿ ಜನರು? ನಮ್ ಜಮೀನಲ್ಲಿ ಹಾಕಿದೆ ಸರ್. ಯಾವ ಊರು? ಮಂಡ್ಯ ತಾಲೂಕು ಲಿಕ್ಕಿರಕು. ಅಲ್ಲಿ ನಿಮ್ಗೆ 2 ಗಿಡ ಕೊಟ್ಟರು ಯಾರು ನಿಮ್ಗೆ? ಈ ಆಲಿಗೆಡ್ಡೆ ಇವನ್ನ ತಕೊಂಡ ಅಂಗಡಿಲೇ ತಕೊಂಡ ಹಾಕಿದ್ದೆ ಸರ್. ಗಿಡಗಳು ಸಿಗೋದಿಲ್ಲ ಚಂದ್ರದಲ್ಲಿ ನಿಮ್ಗೆ? ಗೆಡ್ಡೆಗಳು ಸಿಕ್ಕಿರ್ಬೋದು ನಿಮ್ಗೆ. ಹೇಳಿ. ಗೆಡ್ಡೆಲ್ಲೇ ಹಾಕಿದ್ದೆ ಸರ್, ಎಲ್ಲ ಚೆನ್ನಾಗ್ ಬಂತು ಸರ್. ಆದ್ರೆ ಕೊನೆಯಲ್ಲಿ ಹೊಸಿ ಗಿಡ ಎಲ್ಲ ತರಗಂಗ್ ಹೊಡ್ಬಿಡ್ತು ಸರ್, ಒಂದ್ ಎರಡು ದಿನಕ್ಕೆಲ್ಲ ಇದಾಗ್ಬಿಡ್ತು. ಮೋಸ್ಟ್ಲಿ ಏನಾಗಿದೆ ಚಂದ್ರು ನಿಮ್ಗೆ, ಅಂಗಮರಿ ರೋಗ ಬಂದಿರ್ಬೋದು ನಿಮ್ಗೆ. ವಿಶೇಷವಾಗಿ ನಮ್ಮ ಮಂಡ್ಯ ಭಾಗದಲ್ಲಿ ಅಂಗಮರಿ ರೋಗ ತುಂಬಾ ಕಡಿಮೆ, ಯಾಕಂದ್ರೆ ನೀವು ಹೊಸ್ತಾಗಿ ಬೆಳೆದಿದ್ದೀರಿ ಮತ್ತೆ ಅಲ್ಲಿ ವಾತಾವರಣ ಆ ರೀತಿ ಇರೋದಿಲ್ಲ. ಮೋಸ್ಟ್ಲಿ ಬೇರೆ ಕಾರಣ ಇರ್ಬೋದು ನಿಮ್ಗೆ, ಬಟ್ ಆರೋಗ್ಯನ ಪ್ರಯತ್ನ ಪಡ್ಬೋದು. ನೀವೇನ್ ಮಾಡಿ, ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರ್ತದೆ ನಮ್ದು, ಅದಕ್ಕೆ ಹೇಳೋದು. ಆಲೂಗೆಡ್ಡೆ ಸ್ವಲ್ಪ ತಂಪು ವಾತಾವರಣ ಮತ್ತೆ ತೇವಾಂಶ ಜಾಸ್ತಿ, ತೇವಾಂಶ ಮತ್ತೆ ಸ್ವಲ್ಪ ಉಷ್ಣಾಂಶ ಕಡಿಮೆ ಇರಬೇಕು ಆ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆ ಇದು. ಸೊ ಅದರಿಂದ ನೀವು ಪ್ರಯತ್ನ ಪಡ್ಬೋದು, ಪ್ರಯತ್ನ ಪಡಿದ್ರೆ ಅಂತ ತಪ್ಪಿಲ್ಲ. ಇನ್ನೊಮ್ಮೆ ಪ್ರಯತ್ನ ಪಡಿ, ನಿಮ್ಗೇನಾದ್ರು ಆ ರೀತಿ ಯಾವ್ದಾದ್ರು ತೊಂದರೆಗಳಿದ್ರೆ, ಅದು ರೋಗದ ತೊಂದರೆ ಆಗಲಿ, ಕೀಟ ತೊಂದರೆ ಆಗಲಿ, ಬೇರೆ ಬೇರೆ ತೊಂದರೆಗಳಿದ್ರೆ ನಮ್ಮ ಗಮನಕ್ಕೆ ತನ್ನಿ, ನಿಮಗೆ ಕೆಲವೊಂದು ಔಷಧಿಗಳನ್ನ ಅಥವಾ ಬೇರೆ ಕ್ರಮಗಳನ್ನ ಹೇಳಿಕೊಡ್ತೀವಿ ನಿಮಗೆ. ಅದರಿಂದ ನಿಮಗೆ ಆಲೂಗೆಡ್ಡೆ ಬೆಳೆಯೋಕೆ ಉಪಯೋಗ ಆಗ್ಬೋದು. ಸೊ ಈ ಚಳಿಗಾಲದಲ್ಲಿ ಬೆಳಿಬೋದು ನೀವು, ಚಳಿಗಾಲ ಸ್ವಲ್ಪ ಪ್ರಯತ್ನ ಪಡಿ ನೋಡೋಣ. ನೆಕ್ಸ್ಟ್ ಚಳಿಗಾಲದಲ್ಲಿ ಆಗಲಿ ಅಂತ ಹೇಳಿದ್ರೆ ಮುಂದಿನ ಮುಂಗಾರಿನಲ್ಲಿ ಒಂದು ಪ್ರಯತ್ನ ಪಡಿ. ಸೊ ನಿಮ್ಗೆ ಅನುಕೂಲ ಆಗ್ಬೋದು ಚಂದ್ರು. ಧನ್ಯವಾದ ಚಂದ್ರು ಕರೆ ಮಾಡಿದ್ದಕ್ಕಾಗಿ. ಶೂನ್ಯ ಸಂತಾನ ಗಡ್ಡೆಗಳು ಅಂತ ಹೇಳಿ, ಎಷ್ಟು ಸಂತಾನದವರೆಗೆ ನಾವು ಬಳಕೆಯನ್ನು ಮಾಡಬಹುದು ಇದನ್ನ? ಅದೇ ಈಗ ನಾನು ಈಗ ಮುಂದಿನ ಹಿಂದಿನ ರಬಿ ಚಳಿಗಾಲದಲ್ಲಿ ಕೊಟ್ಟಿದ್ದು, ಮುಂದಿನ ಈಗ ಮುಂಗಾರಿನಲ್ಲಿ ಕೊಟ್ಟಿದ್ದೀವಿ. ಸೊ ಮುಂಗಾರಿನಲ್ಲಿ ಕೊಟ್ಟಂತ ಎಲ್ಲ ರೈತರು ಸಾಕಷ್ಟು ತೃಪ್ತರಾಗಿದ್ದಾರೆ. ಈಳು ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿದೆ, ರೈತರು ಬಹಳ ಒಳ್ಳೆ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಅದರ ಮೇಲೆ, ಈ ತಂತ್ರಜ್ಞಾನದ ಮೇಲೆ, ಈ ಗಿಡಗಳ ಮೇಲೆ. ಈಗಾಗಲೇ ಅವರೇಜ್ ನಾವೆಲ್ಲಿ ಎಲ್ಲಿ ಭೇಟಿ ಮಾಡಿದ್ದೀವಿ, ಎಲ್ಲ ರೈತರಿನಲ್ಲೂ 1 ಎಕರೆಗೆ ಅವರೇಜ್ ಸುಮಾರು 8 ಟನ್ನಷ್ಟು ಇಳುವರಿ ಬಂದಿದೆ. ಈಗ ನಾವೇನ್ ಮಾಡಿದ್ದೀವಿ, ಇಲಾಖೆ ಮತ್ತೆ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಸುಮಾರು 1,000-2,000 ಚೀಲಗಳನ್ನ ಈ ಸಸಿಗಳಿಂದ ಉತ್ಪಾದನೆ ಆದಂತಹ ಗಡ್ಡೆಗಳನ್ನ ನಮ್ಮ ಕೋಲ್ಡ್ ಸ್ಟೋರೇಜ್ ನಲ್ಲಿ ಸ್ಟೋರ್ ಮಾಡಿದೀವಿ. ಈಗ ಅದನ್ನ ಈಗ ಚಳಿಗಾಲದಲ್ಲಿ ನಾವು ಅದನ್ನ ಬಳಕೆ ಮಾಡಬಹುದು. ಇನ್ನೊಂದು ಕರೆ ಇದೆ. ಹಲೋ, ಕರೆ ತುಂಡಾಯ್ತು. ಸೊ ಚಳಿಗಾಲದಲ್ಲಿ ನಾವು ಬಳಕೆ ಮಾಡಬಹುದು ಅದನ್ನ. ಈಗಾಗಲೇ ನಮ್ಮ ಹತ್ರ ಏನು 2,000 ಚೀಲಗಳಿದೆ, 2,000 ಚೀಲಗಳೇನಿದೆ ಬಿತ್ತನೆ ಬೀಜ, ಅದು ವಿಶೇಷವಾಗಿ ನಮ್ಮ ಆಲೂಗೆಡ್ಡೆ ಸಸಿಯಿಂದ ಉತ್ಪಾದನೆಯಾದಂತಹ ಗೆಡ್ಡೆಗಳು. ಆ ಗೆಡ್ಡೆಗಳನ್ನ ನಾವು G0 ಅಂದ್ರೆ 0 ಸಂತಾನದ ಗೆಡ್ಡೆಗಳು ಅಂತ. ಆದ್ರೆ ಅದು ಪ್ಯೂರಿಟಿ ತುಂಬಾ ಚೆನ್ನಾಗಿರ್ತದೆ ಅದು. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನಾನು ಅಶೋಕ್ ಅಂತ ಸರ್, ಕೊಮ್ನಳ್ಳಿಯಿಂದ ದುಡ್ಡ ಒಬ್ಳಿ. ಮಾತಾಡಿ ಅಶೋಕ್. ಅಶೋಕ್ ಹೇಳಿ, ಅಶೋಕ್ ಹೇಳಿ, ಹೇಳಿ ಅಶೋಕ್, ಅಶೋಕ್ ಹೇಳಿ, ಏನ್ ಸಮಾಚಾರ ಹೇಳಿ ಸರ್? ಆಲೂಗೆಡ್ಡೆ ಹಾಕಿ ಅರ್ತೆ ಹೊಡೆದು ಒಂದ್ ಸ್ವಲ್ಪ ದಿವಸಕ್ಕೆ ರೋಗ ಬರುತ್ತಲ್ಲ ಅಂತ ಏನು ಪ್ರಾಬ್ಲಮ್ ಅಂತ ಕೇಳ್ಬೇಕಾಯ್ತು. ಏನಿಲ್ಲ ಅಶೋಕ್, ಈಗ ನೋಡಿ ನಮ್ಮ ದುದ್ದ ಭಾಗ ಮತ್ತೆ ಶಾಂತಿಗ್ರಾಮ ಭಾಗ ಮತ್ತೆ ಈ ಕಡೆ ಸಾಲ್ಗಾಮೆ ಭಾಗಗಳಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ನಮ್ಮಲ್ಲಿ ಮಳೆ ಜಾಸ್ತಿ ಆದಾಗ ಮತ್ತೆ ಸ್ವಲ್ಪ ಗುಣಮಟ್ಟ ಕಡಿಮೆ ಆದಂತ ಸಂದರ್ಭದಲ್ಲಿ ಅದಕ್ಕೆ 2 ವಿಶೇಷವಾಗಿ ಕಾಯಿಲೆಗಳು ಬರ್ತದೆ. ಒಂದು ಅಂಗಮರಿ ರೋಗ, ನಿಮ್ಗೆಲ್ಲ ಗೊತ್ತಿರ್ತದೆ ಅದು ಅಂಗಮರಿ ರೋಗ. ಎರಡನೇದು ನಮ್ದು ಕರಿಕಡ್ಡಿ ರೋಗ. ಇದಕ್ಕೆ ನಾವೇನ್ ಮಾಡಬೇಕು, 1-2 ಔಷಧಿಗಳನ್ನ ನೀವು ಸಿಂಪರಣೆ ಮಾಡಿಬಿಟ್ರೆ ಕಡಿಮೆ ಆಗ್ತಾ ಹೋಗ್ತದೆ ಅದು. ಈಗ ಉದಾಹರಣೆಗೆ ನಮ್ಮಲ್ಲಿ ವಿಶೇಷವಾಗಿ ಹತೋಟಿಗಾಗಿ ಅಥವಾ ಕಂಟ್ರೋಲ್ ಒಂದು ಮೆಜರ್ ಆಗಿ, ಪ್ರಿವೆಂಟಿವ್ ಮೆಜರ್ ಆಗಿ ನೀವು ಮ್ಯಾಂಕೋಜಬ್ DM-45 ಇದೆಯಲ್ಲ, ಅದನ್ನ ಸಿಂಪರಣೆ ಮಾಡಬಹುದು. ಇನ್ನು ಸ್ವಲ್ಪ ರೋಗ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತು, ಈಕ್ವೇಷನ್ ಫ್ರೋ, ಜಾಮ್ ಫ್ರೋ, ಬೇಕಾದಷ್ಟು ಔಷಧಿಗಳು ಬಂದಿದೆ ಅಶೋಕ್ ಈಗ. ಅವನ್ನೆಲ್ಲ ಸಿಂಪರಣೆ ಮಾಡಿ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಈಗ ನಿಮ್ಮ ದುದ್ದ ಭಾಗದಲ್ಲಿ ಈಗ ಸುಮಾರು ಜನ ರೈತರು ನಮ್ಮ ಆಲೂಗೆಡ್ಡೆ ಸಸಿಗಳನ್ನ ಉತ್ಪಾದನೆ ಮಾಡಿ ಮಾಡ್ತಾ ಇದ್ದಾರೆ ಈಗಾಗಲೇ. ನೀವು ಸಹ ಈ ಆಲೂಗೆಡ್ಡೆ ಸಸಿಗಳನ್ನ ಉತ್ಪಾದನೆ ಮಾಡಿ ಈ ಹಂಗಾಮ್ನಲ್ಲಿ, ಈ ಚಳಿಗಾಲದ ಹಂಗಾಮ್ನಲ್ಲಿ ನೀವೇನು ಮಾಡಿ ಅದನ್ನ ಉತ್ಪಾದನೆ ಮಾಡಿಕೊಂಡು ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಬೆಳಕಳಿ ಸಾಕು ನಿಮಗೆ. ಅದ್ರ ಉತ್ಪಾದನೆ ಮಾಡ್ಕೊಂಡ್ರೆ ಮುಂದಿನ ಮುಂಗಾರಿಗೆ ಏನಿದೆ, ನೀವು ಬೇರೆ ಮೇಲೆ ಬೀಜಕ್ಕೆ ಅವಲಂಬನೆ ಆಗೋದು ಬೇಕಾಗಿಲ್ಲ. ನೀವುಗಳೇ ಬೇರೆ ಬೀಜ ಕೊಡ್ಬೋದು. ಹೇಳಿ. 1 ಎಕರೆಗಟ್ಲೆ ಹೋಗ್ಬಿಡಿ ನೀವೀಗ ಸ್ಟಾರ್ಟಿಂಗ್ ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಬೆಳಕಳಿ ಅದನ್ನ. ಅದ್ರಲ್ಲಿ ಬಂದಂತ ಗೆಡ್ಡೆಗಳನ್ನ ನೀವು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಂಡು ಮುಂದಿನ ಮುಂಗಾರಿಗೆ ಅದನ್ನ ನೀವು ಬೀಜಕ್ಕೆ ಉಪಯೋಗ ಮಾಡ್ಕೋಬಹುದು ನಿಮ್ಮ ತೋಟದಲ್ಲಿ, ಅದನ್ನ ನಿಮ್ಮ ಹೊಲದಲ್ಲೇ. ಸೊ ಅವಾಗ ಏನಾಗ್ತದೆ, ನೀವು ಬೀಜದ ಮೇಲೆ ಬೇರೆ ಡಿಪೆಂಡ್ ಆಗಬೇಕಾಗಿಲ್ಲ. ಮತ್ತೆ ಇದು ಒಳ್ಳೆ ಕ್ವಾಲಿಟಿ ಬೀಜ ಆಗಿರ್ತದೆ, ನೀವೇ ಬೆಳೆದಿರ್ತೀರಿ, ನೀವು ಕಣ್ಣಾರೆ ನೋಡಿರ್ತೀರಿ ಅದನ್ನ. ಸ್ವಲ್ಪ ನಾವು ಜವಾಬ್ದಾರಿ ವಹಿಸಿ ಬೆಳೆದಿದ್ದೆ ಆದ್ರೆ ಬಹಳ ಚೆನ್ನಾಗಿದೆ. ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಈಗ ಸುಮಾರು ಈಗ ಮುಂದಿನ ಹಂಗಾಮಿನಲ್ಲಿ, ಮುಂಗಾರಲ್ಲಿ ಏನು ಜನ ಬೆಳೆದಿದ್ರು, ನಾವು ಗಿಡಗಳನ್ನ ಕೊಟ್ಟಿದ್ದು ಸುಮಾರು 8-8.5 ಟನ್ ಇಳುವರಿ ಬಂದಿದೆ ಎಲ್ಲರಿಗೂ ಈಗ. ನೀವು ಅದೇ ರೀತಿ ಬೆಳೆದ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ನೀವೆಲ್ಲ ಏನ್ ಮಾಡಿ, ನಿಮ್ಮ ಅಶೋಕ್ ನೀವ್ ಯಾವ ಊರು, ಕೊಮ್ನಾಳು ಅಲ್ವಾ ನಿಮ್ದು? ಕೊಮ್ಮನಳ್ಳಿ. ನೀವೆಲ್ಲ ಏನ್ ಮಾಡಿ ಅಶೋಕ್, ನಿಮ್ಮ ಅಕ್ಕಪಕ್ಕ ಇರೋ ರೈತರುಗಳಿಗೆಲ್ಲ ಮಾಹಿತಿ ಕೊಟ್ಟು ನಿಮ್ ಕಡೆ ಬೆಳೀತಿದ್ರೆ ದುದ್ದ ಕಡೆ ಸುಮಾರು ಜನ. ನಮ್ದು ಇಲ್ಲಿ ಉದಾಹರಣೆಗೆ ನಮ್ ಸೊಮ್ಮಳ್ಳಿ ಕಾವಲಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ ಗೊತ್ತಾ ನಿಮ್ಗೆ, ನಮ್ದು ಫಾರಮ್ ಇದೆ ರಿಸರ್ಚ್. ಅಲ್ಲಿ ಬನ್ನಿ, ಅಲ್ಲಿ ಗಿಡಗಳು ಸಿಗ್ತದೆ ನಿಮ್ಗೆ, ಗಿಡಗಳು ಕೊಡಿಸ್ತೀವಿ ನಿಮ್ಗೆ. ತಗೊಂಡು ಬೆಳೀರಿ ಅದನ್ನ, ಮುಂದಿನ ಸೀಸನ್ ಗೆ ನೀವು ಅದನ್ನ ಬೀಜವಾಗಿ ಉಪಯೋಗ ಮಾಡ್ಕೊಳ್ಳಿ. ಹಾ ಬನ್ನಿ, ಸಂಪರ್ಕ ಮಾಡಿ, ಕೊಡಿಸ್ತೀನಿ ನಿಮ್ಗೆ ಅಶೋಕ್. ಆಯ್ತಾ, ಧನ್ಯವಾದ ಅಶೋಕ್ ಕರೆ ಮಾಡಿದಕ್ಕಾಗಿ. ನಾನು ಹೇಳ್ತಾ ಇದ್ದೆ, ಈಗ ನಾವು 2000 ಚಿಲ್ಲೆಗಳಿಗಾಗಲಿ ಶೇಖರಣೆ ಮಾಡಿದ್ದೀವಿ. ನಾವೇನು 2000 ಚಿಲ್ಲೆಗಳನ್ನ ಶೇಖರಣೆ ಮಾಡಿದ್ದೀವಿ, ಇದು ನಮ್ಮ ರೈತರು ಬೆಳೆದಂತಹ ಗೆಡ್ಡೆಗಳೇ. ನಮ್ಮ ರೈತರುಗಳು ಆಲೂಗೆಡ್ಡೆ ಸಸಿಗಳನ್ನ ಉಪಯೋಗ ಮಾಡಿ ಬೆಳೆದಿದ್ದಾರೆ. ಇವುಗಳನ್ನ ನಾವು ಸಂಪೂರ್ಣವಾಗಿ ಈಗ ಅದನ್ನ ನಾವು ಬೀಜಗೂ ಉಪಯೋಗ ಮಾಡಬಹುದು. ಈಗ ಅದಕ್ಕೆ ನಾವು ಯಾರು ರೈತರು ಬೆಳೆದಿದ್ದಾರೆ ಅವರೇ ಸ್ವಲ್ಪ ಭಾಗವನ್ನ ಅವ್ರ ಜಮೀನಿನಲ್ಲಿ ಬೀಜಗೂ ಉಪಯೋಗ ಮಾಡ್ತಾರೆ, ನಂತರ ಅದನ್ನ ಬೇರೆ ರೈತರಿಗೂ ಕೊಡ್ತಾ ಇದ್ದೀವಿ. ಈಗ ಸೊ ಈ ಗೆಡ್ಡೆನ ಉತ್ಪಾದನೆ ಮಾಡಿದಂತಹ ಗೆಡ್ಡೆಗಳನ್ನ ಮುಂದಿನ ಮುಂಗಾರಿಗೆ ನಾವು ಅದನ್ನ ಮತ್ತೆ ಬೀಜಕ್ಕೆ ಉಪಯೋಗ ಮಾಡಬಹುದು. ಸೊ ನಾವು ಹೇಳ್ತಾ ಇರೋದೇನೀಗ, ವಿಜ್ಞಾನಿಗಳು ಮತ್ತೆ ನಮ್ಮ ಇಲಾಖೆ ಸೇರಿ ಏನ್ ಹೇಳ್ತಾ ಇದ್ದೀವಿ, ಒಟ್ಟಾರೆಯಾಗಿ ನಾವು ಕನಿಷ್ಠ 2-3 ಸಂತಾನ ಮಾತ್ರ ಉಪಯೋಗ ಮಾಡ್ಕೊಳ್ಳೋಣ. ಸೊ ಸಸಿಯಿಂದ ಒಂದ್ ಗೆಡ್ಡೆ ಉತ್ಪಾದನೆ ಮಾಡ್ತೀವಿ, ಆ ಗೆಡ್ಡೆಯಿಂದ ಇನ್ನೊಂದ್ ಗೆಡ್ಡೆ ಉತ್ಪಾದನೆ ಮಾಡ್ತೀವಿ, ಆ ಗೆಡ್ಡೆ ಸಾಕು, ಆ ಗೆಡ್ಡೆಯಿಂದ ಹಾಕ್ಬಿಟ್ಟು ಸಾಕಲ್ಲ ನಿಲ್ಸೋಣ. ನಮ್ಮ ರೈತರುಗಳು ಏನ್ ಮಾಡ್ಬೇಕು, ವಿಶೇಷವಾಗಿ ಒಂದು ಹಂಗಾಮಿನಲ್ಲಿ ಒಂದು 5-10 ಕುಂಟೆಯಿಂದ 15 ಕುಂಟೆ ಬೆಳ್ಕೊಳ್ಬೇಕು ಅವರು ಚೆನ್ನಾಗಿ ಒಂದು ಒಳ್ಳೆ ಜಮೀನು ತಯಾರು ಮಾಡಿ ಒಂದು 10-15 ಕುಂಟೆ ಬೆಳೆದು ಅದನ್ನ ಬೀಜ ಬಂದಿದ್ದಂಥದ್ನ ಸ್ಟೋರ್ ಮಾಡಿ ನಂತರ ಅದು ಹಂಗಾಮಿಗೆ ಕನಿಷ್ಠ ಪಕ್ಷ 1-2 ತಿಂಗಳು ಸ್ಟೋರ್ ಮಾಡ್ಬೇಕು ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ. ನಂತರ ಅದನ್ನ ಬೀಜಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಅವರೇ ಬೆಳೆದಂಥ ಬೀಜ ಅವರು ಸ್ವಾವಲಂಬಿಗಳಾಗ್ತಾರೆ. ಅವರಿಗೆ ಮುಂದಿನ ಸೀಸನ್ ಅಲ್ಲಿ ಸುಮಾರು 15 ಕುಂಟೆಲ್ ಬೆಳೆದ್ರೆ ಸುಮಾರು 3 ಎಕರೆಗೆ ಹಾಕ್ಬೋದು ಅವರು. ಈಗ ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ ಬೇಕು ಅಂತ ಅಂದ್ರೆ ಹಿಂಗಾರಿನಲ್ಲಿ ಬೆಳ್ಕೋಬೇಕು, ಈಗ ಬೆಳ್ಕೊಳ್ಬೇಕು. ಈಗ ಯಾವಾಗ್ಲಿಂದ ಇಲ್ಲಿವರೆಗೆ ಈಗ ಅವರು ನವೆಂಬರ್ 1ನೇ ವಾರದಿಂದ ಸೊ ಡಿಸೆಂಬರ್ ಕೊನೆಯ ವಾರದವರೆಗೆ ಬೆಳ್ಕೊಳ್ಬಹುದು ಅವರು ಅಲ್ಲಿವರೆಗೂ. ಅಂದ್ರೆ ಸುಮಾರು ನಾವು ಹಾರ್ವೆಸ್ಟಿಂಗ್ ಕೊಯ್ಲು ರೈತರುಗಳು ಏನ್ ಕೊಯ್ಲು ಮಾಡ್ತಾರದು ಫೆಬ್ರವರಿ 15ಕ್ಕೆ ಕೊಯ್ಲು ಬರಂಗ್ ನೋಡ್ಕೊಳ್ಬೇಕು ಅವರು. ಸೊ ಫೆಬ್ರವರಿ 15ರೊಳಗೆ ಕೊಯ್ಲು ಬಂದ್ರೆ ಕೋಲ್ಡ್ ಸ್ಟೋರೇಜ್ ಸ್ಟೋರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೋಲ್ಡ್ ಸ್ಟೋರೇಜ್ ಅಷ್ಟು ಓಪನ್ ಆಗ್ತವೆ, ಇವ್ರು ಹೋಗಿ ಸ್ಟೋರ್ ಮಾಡ್ಕೊಳ್ಬಹುದು ಅದನ್ನ. ಸೊ ಅದರಿಂದ ಅವರು ನವೆಂಬರ್ ಕೊನೆವರೆಗೆ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅವರು. ಅಂದ್ರೆ ರೈತರುಗಳು ನವೆಂಬರ್ ತಿಂಗಳವರೆಗೂ ಹೋಗಿ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡೆದು ಗಿಡಗಳೇನು ಎಲ್ಲಿ ಲಭ್ಯ ಇದೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡವರು ಹೋಗಿ ಗಿಡಗಳನ್ನ ತಂದು ನಾಟಿ ಮಾಡಿ ಕೇವಲ ಸಾಕು 10-15 ಕುಂಟೆ ಬೆಳ್ಕೊಳ್ಳಿ, ಒಂದು ಅನುಭವ ಆಗ್ತದೆ ಅವರಿಗೆ. ನಂತರ ಅದನ್ನು 3 ಎಕರೆಗೆ ಉಪಯೋಗ ಮಾಡಬಹುದು. ಈಗ ಮುಂದಿನ ಸೀಸನ್ಗೆ ಅವ್ರಿಗೆ 10-15 ಕುಂಟೆ ಬೆಳೆದ್ರೆ ಮುಂದಿನ ಸೀಸನ್ಗೆ ಅವರು ಸುಮಾರು 40-50 ಸಾವಿರ ದುಡ್ಡು ಉಳಿಸ್ಬೋದು ಅವರು. ಮತ್ತೆ ಅವ್ರದೇ ಗಿಡಗಳು ಅವ್ರಿಗೆ ನಂಬಿಕೆ ಇರ್ತದೆ ಅವರಿಗೆ. ಸೊ ಅದರಿಂದ ನಾನು ಹೇಳಿದ ರೈತರ ನನ್ನ ಆಲೂಗೆಡ್ಡೆ ಬೆಳೆಗಾರರಲ್ಲಿ ಮನವಿ ಮಾಡೋದೇನಂತ ಹೇಳಿದ್ರೆ ನಮ್ಮ ಇಲಾಖೆನ ಸಂಪರ್ಕ ಮಾಡಿ, ಸಂಶೋಧನಾ ಕೇಂದ್ರಗಳನ್ನ ಸಂಪರ್ಕ ಮಾಡಿ, ಮಾಹಿತಿಯನ್ನು ಪಡೀರಿ. ನಾವು ಆಲೂಗೆಡ್ಡೆ ಬೀಜೋತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಬೇಕು. ನಾವು ನಮ್ಮ ಆಲೂಗೆಡ್ಡೆ ನಾವೇ ಬೆಳೆದು ನಂತರ ಅದನ್ನು ಉಪಯೋಗ ಮಾಡಕ್ಕೆ ಮಾಡ್ಕೊಳ್ಬೇಕು. ನಂತರ 1-2 ವರ್ಷ ಕಳೆದ್ಮೇಲೆ ನಾವು ಯಾವಾಗ ಈ ತಂತ್ರಜ್ಞಾನ ಇನ್ನೂ ಸಾಕಷ್ಟು ಪ್ರಚಾರ ಆಗ್ತದೆ ಮತ್ತು ನಮ್ಗೆ ಯಾವಾಗ ಇನ್ನೂ ಸಾಕಷ್ಟು ನಂಬಿಕೆ ಬರ್ತದೆ ಅವಾಗ ನಾವೇನು ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬೆಳೆದು ಪಕ್ಕದ ಜಿಲ್ಲೆಗಳಿಗೆ ಪಕ್ಕದ ರಾಜ್ಯಗಳಿಗೆ ಅದನ್ನು ನಾವು ಆಮದು ಮಾಡ್ಬೋದು. ನಮ್ಮ ಜಿಲ್ಲೆ ಒಂದು ಮುಂದಿನ ದಿನಗಳಲ್ಲಿ ನಮಗಂತೂ ಆಶಾಭಾವನೆ ಇದೆ, ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ನಮ್ಮ ಜಿಲ್ಲೆ ಆಲೂಗೆಡ್ಡೆ ಬೀಜೋತ್ಪಾದನೆ ಸ್ವಾವಲಂಬಿ ಆಗೋದ್ರ ಜೊತೆಗೆ ಬೇರೆ ರೈತರಿಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯದ ರೈತರುಗಳಿಗೆ ನಾವು ಆಲೂಗೆಡ್ಡೆ ಬೀಜವನ್ನು ಇಲ್ಲಿಂದ ಸರಬರಾಜು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ಸರಬರಾಜು ಮಾಡಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ. ಈಗಾಗಲೇ ಈ ವರ್ಷ ಯೋಜನೆ ಇಲಾಖೆ ತೋಟಗಾರಿಕೆ ಇಲಾಖೆ ಸುಮಾರು ಈ ರೀತಿ ಆಲೂಗೆಡ್ಡೆಯನ್ನು ಯಾರು ರೈತರು ಬೆಳೀತಾ ಇದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ಪ್ಯಾಕೇಜ್ ಸಹ ತಂದಿದ್ದೇವೆ. 1 ಎಕರೆಗೆ 30,000 ರೂಪಾಯಿ ದುಡ್ಡನ್ನ ಅವರಿಗೆ ನಾವು ಈ ಸಹಾಯಧನವನ್ನ ರೂಪದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಸರ್ಕಾರ ಯೋಜನೆ ಘೋಷಣೆ ಮಾಡಿದೆ, ಅದಕ್ಕೆ ಅನುದಾನ ಬಿಡುಗಡೆಯಾಗೋ ಹಂತದಲ್ಲಿದೆ, ಅನುದಾನ ಬಿಡುಗಡೆ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ರೈತರುಗಳಿಗೆ ವಿಶೇಷವಾಗಿ ಮನವಿ ಮಾಡೋದು, ಇಲಾಖೆಯನ್ನು ಸಂಪರ್ಕ ಮಾಡಿ ಸವಲತ್ತನ್ನು ಪಡೆದುಕೊಳ್ಳಕ್ಕೆ ಮನವಿ ಮಾಡ್ತೀವಿ ನಾವು. ಹೆಚ್ಚಿನ ಮಾಹಿತಿಗಾಗಿ ಅವರು ಸಮೀಪದ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ನೋಟ್ ಮಾಡಿ, ಆಲೂಗೆಡ್ಡೆ ಬೆಳೆಗಾರರು 9448 9 8 9 8 9 9 9 2 2 3 2 2. ಯಾರು ಆಲೂಗೆಡ್ಡೆ ಈ ರೀತಿ ಆಲೂಗೆಡ್ಡೆ ಮಾಹಿತಿ ಬೇಕು, ಸಸಿಗಳು ಬೇಕು, ನಮ್ಮನ್ನ ಸಂಪರ್ಕ ಮಾಡಿ ಮಾಹಿತಿ ಪಡೆದು ಆಲೂಗೆಡ್ಡೆ ಬೆಳೆಯುವಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಒಳ್ಳೆದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೂನ್ಯ ಸಂತಾನ ಗಡ್ಡೆಗಳಿಂದ ಆಲೂಗೆಡ್ಡೆ ಬೆಳೆ ಉತ್ಪಾದನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ರಿ, ನಮ್ಮ ಕೇಳುಗರ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶೂನ್ಯ ಸಂತಾನ ಗೆಡ್ಡೆಗಳಿಂದ ಆಲೂಗೆಡ್ಡೆ ಬೆಳೆ ಉತ್ಪಾದನೆ ಈ ಕುರಿತು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ ಆರ್ ಯೋಗೀಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.